ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಸ್ವಾಸ್ಥ್ಯ ರಕ್ಷಣೆಗಾಗಿ ಆರೋಗ್ಯ ಸೂತ್ರಗಳು ಈ ಕುರಿತು ಸಂದರ್ಶನ ಕೇಳಲಿದ್ದೀರಿ. ಭಾಗವಹಿಸುವ ತಜ್ಞರು ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಸ್ವಾಸ್ಥ್ಯ ರಕ್ಷಣಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾ ಕೇಶವ್ ಎಂಎಸ್ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ. ಆತ್ಮೀಯ ಕೇಳುಗರೆ, ಅಂಗೈಯಲ್ಲಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ಆಯುರ್ವೇದದ ಪ್ರಾಮುಖ್ಯತೆ ಖಂಡಿತವಾಗಿ ಕೂಡ ನಮಗೆ ಅಗತ್ಯತೆ ಇದೆ, ಮತ್ತು ಮುಖ್ಯವಾಗಿ ಒಂದು ಪರ್ಯಾಯ ಆರೋಗ್ಯ ವ್ಯವಸ್ಥೆಯಾಗಿ ಆಯುರ್ವೇದ ನಮ್ಮ ಜೊತೆಗಿದೆ. ಋಷಿಮುನಿಗಳ ಕಾಲದಿಂದಲೂ ಕೂಡ ಆಯುರ್ವೇದ ಪ್ರಚಲಿತದಲ್ಲಿರುವಂತಹದ್ದು. ಹೀಗಾಗಿ ಆಯುರ್ವೇದ ಖಂಡಿತವಾಗಿ ಕೂಡ ಬಹಳ ಪ್ರಭಾವಿ ಚಿಕಿತ್ಸಾ ಪದ್ಧತಿಯಾಗಿದೆ. ನಮ್ಮ ಅಡಿಗೆ ಮನೆಯೇ ಎಷ್ಟೋ ಸಾರಿ ನಮಗೆ ಔಷಧಾಲಯ ಆಗೋ ಸಾಧ್ಯತೆ ಇದೆ. ಅಂತಹ ಒಂದು ಔಷಧಗಳು ಆಯುರ್ವೇದದಲ್ಲಿ ಔಷಧಗಳು ಇರಬಹುದು, ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ ಬಹಳ ಪರಿಣಾಮಕಾರಿ ಕೆಲಸ ಮಾಡುವಂಥವು ಔಷಧಗಳು. ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಸ್ವಾಸ್ಥ್ಯ ರಕ್ಷಣೆಗಾಗಿ ಏನೇನು ಸೂತ್ರಗಳು, ಯಾಕಂದರೆ ನಾವು ಉತ್ತಮ ಆರೋಗ್ಯಕ್ಕಾಗಿ ಉತ್ತಮವಾದ ಎಕ್ಸಸೈಸ್ ಬೇಕು, ಹಾಗೆಯೇ ಒಂದು ಊಟ ಚೆನ್ನಾಗಿರಬೇಕು, ಮತ್ತು ಮನಸ್ಸನ್ನು ಕೂಡ ಚೆನ್ನಾಗಿಟ್ಟುಕೊಳ್ಬೇಕು, ಧನಾತ್ಮಕವಾದ ಆಲೋಚನೆಗಳು ಇರಬೇಕು ಅಂತ ಹೇಳ್ತೀವಿ ನಾವು. ಆ ನಿಟ್ಟಿನೊಳಗೆ ಈ ಆಯುರ್ವೇದದಲ್ಲಿ ಕೂಡ ಒಂದಿಷ್ಟು ಸೂತ್ರಗಳಿವೆ, ಅವುಗಳನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಪ್ರವೇಶಿಸಿರುವಂಥ ಈ ಕಾರ್ಯಕ್ರಮದೊಳಗೆ ಡಾಕ್ಟರ್ ಕೇಶವ್ ಎಂ ಎಸ್ ಅವರಿದ್ದಾರೆ. ಅವರು ಸ್ವಾಸ್ಥ್ಯ ರಕ್ಷಣಾ ವಿಭಾಗದ ಪ್ರಾಧ್ಯಾಪಕರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಕೇಶವ್ ಎಂ ಎಸ್ ಅವರೇ. ಸರ್ ನಮಸ್ಕಾರ. ಸರ್ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಸ್ವಾಗತ, ಸುಸ್ವಾಗತ. ಡಾಕ್ಟರ್ ಕೇಶವ್ ಅವರೇ, ಇತ್ತೀಚೆಗೆ ಅನಾರೋಗ್ಯ ಅಂದರೆ ಸರ್ವೇ ಸಾಮಾನ್ಯ ಆಗಿದೆ. ಈ ಅನಾರೋಗ್ಯ ಬರಲಿಕ್ಕೆ ನೀವು ಆಯುರ್ವೇದದಲ್ಲಿ ಏನು ಕಾರಣ ಅಂತ ಹೇಳ್ತೀರಿ? ಖಂಡಿತವಾಗಿಯೂ ಸರ್, ಇದೊಂದು ಒಳ್ಳೆಯ ಪ್ರಶ್ನೆ. ಈಗಿನ ಜೀವನ ಶೈಲಿ ಅವೈಜ್ಞಾನಿಕ ಜೀವನ ಶೈಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಆಮೇಲೆ ನಮ್ಮ ಅವಸರದ ಜೀವನ, ಅಪಥ್ಯ ಆಹಾರ ವಿಹಾರ, ಅಂದರೆ ಫಾಲ್ಟಿ ಡಯಟ್ ಅಂತ ಹೇಳ್ತೀವಿ, ಅನ್ಸೈಂಟಿಫಿಕ್ ಫಾಲ್ಟಿ ಡಯಟ್. ಏನೋ ತಿನ್ನೋದು, ಯಾವಾಗೋ ಮಲಗೋದು, ಯಾವಾಗೋ ಹೇಳೋದು, ಯಾವುದೂ ವೈಜ್ಞಾನಿಕವಾಗಿಲ್ಲ. ಇದಕ್ಕೆ ಸುಮಾರು ಕಾರಣಗಳು ಇರ್ಬೋದು. ಮೋಸ್ಟ್ಲಿ ಜೀವನ ಶೈಲಿಯಲ್ಲಿರೋ ವ್ಯತ್ಯಾಸ ಇರ್ಬೋದು, ಆಮೇಲೆ ಸ್ಟ್ರೆಸ್ ಇರ್ಬೋದು, ಆಫೀಸಿಗೆ ಬೇಗ ಎದ್ದು ಹೋಗಬೇಕು ಅಂತ ಇರುತ್ತೆ, ಮಕ್ಕಳನ್ನ ಕಾಳಜಿ, ಈ ಎಲ್ಲ ಪ್ರಕಾರಗಳಿಂದ ಮನುಷ್ಯನ ಆರೋಗ್ಯ ನಿಧಾನವಾಗಿ ಹದಗೆಡ್ತಾ ಹೋಗುತ್ತೆ. ಆವಾಗಿನ ಜನರು ಎಷ್ಟು ಆರೋಗ್ಯವಾಗಿರ್ತಿದ್ರು, ಚೆನ್ನಾಗಿ ಊಟ ಮಾಡ್ತಿದ್ರು, ಚೆನ್ನಾಗಿ ಮಲಗ್ತಿದ್ರು, ಹೊಲ ಮನೆ ಕೆಲಸಗಳನ್ನು ಮಾಡ್ತಿದ್ರು, ಆರೋಗ್ಯವಾಗಿ 100, 110, 120 ವಯಸ್ಸು ಕಾಲ ಬದುಕ್ತಿದ್ರು. ಈಗ 50 ಸ್ಟಾರ್ಟ್ ಆಗುತ್ತೆ, ಕಾಲು ನೋವು ಶುರು ಆಗುತ್ತೆ, ಆಮೇಲೆ ಮಂಡಿ ನೋವು ಅಂತಾರೆ, ಊಟದ ಪಚನ ಕ್ರಿಯೆ ಸರಿ ಹೋಗಲ್ಲ, ಬಿ ಪಿ, ಶುಗರು, ಕೇಳದೇ ಇರುವಂತಹ ಎಲ್ಲ ಕಾಯಿಲೆಗಳು 50ನೇ ಇಸ್ವಿಗೆ ಬಂದು ಕುಂತುಬಿಡ್ತದೆ. ಇದಕ್ಕೆ ಕಾರಣಗಳು ಸುಮಾರಿದೆ. ಅದು ನಮ್ಮ ಆಹಾರ ಪದ್ಧತಿ ಇರ್ಬೋದು, ಅಥವಾ ಆಹಾರ ಪೂರೈಕೆ ಏನಾಗ್ತಾ ಇದೆ ಅದು ಸರಿಯಾಗಿ ಇಲ್ಲದೆ ಇರ್ಬೋದು, ಆಮೇಲೆ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಳುವಂತ ಸೂತ್ರಗಳು ತಪ್ಪಾಗಿರ್ಬೋದು, ಇವೆಲ್ಲ ಕಾರಣಗಳಿಂದ ಅನಾರೋಗ್ಯ ಬರುತ್ತೆ. ಡಾಕ್ಟರ್ ಕೇಶವ್ ಎಂ ಎಸ್, ಇವತ್ತು ಸಾಕಷ್ಟು ಮಷಿನ್ಗಳು ಯಂತ್ರಗಳ ಮೇಲೆ ಅವಲಂಬಿತರಾಗಿವೆ. ಮೊದಲೆಲ್ಲ ನಮ್ಮ ತಾಯಂದಿರು ಒರಳಲ್ಲಿ ಕುಟ್ಟುವಂತದ್ದು, ಕಲ್ಲಲ್ಲಿ ಬೀಸುವಂತದ್ದು, ಹೌದು, ಅದೆಲ್ಲ ಮೈಮುರು ದುಡಿಯುವಂತ ಕೆಲಸ ಇರ್ತಿತ್ತು. ಈಗ ಆಯುರ್ವೇದೊಳಗೆ ನಾವು ಸ್ವಸ್ಥವಾಗಿರ್ಬೇಕು ಅಂತಂದ್ರೆ ಏನು ಪರಿಹಾರಗಳನ್ನು, ಅಂದರೆ ಆರೋಗ್ಯವನ್ನು ಚೆನ್ನಾಗಿಟ್ಟುಕೋಬೇಕು ಅಂತಂದರೆ ಯಾವ ರೀತಿ ನಮ್ಮ ಜೀವನ ಕ್ರಮ ಇರಬೇಕು ಅಂತೇಳಿ ಆಯುರ್ವೇದದೊಳಗೆ ಹೇಳ್ತದೆ? ದೋಷ ನಮ್ದು ಎಲ್ಲ ಫಂಕ್ಷನಿಂಗ್ ಆಸ್ಪೆಕ್ಟ್, ಸೆಲ್ಯುಲರ್ ಲೆವೆಲಲ್ಲಿ ಕೆಲಸ ಮಾಡುವಂಥ ಕಾರ್ಯನ ಅಥವಾ ಜವಾಬ್ದಾರಿಯನ್ನು ತಗೊಳುತ್ತೆ. ಇದು ಯಾವಾಗಲೂ ಬೆಳವಣಿಗೆ ಆಗುತ್ತೆ, ಪ್ರಸರ ಆಗುತ್ತೆ ಮತ್ತು ಶಾಂತ ಆಗುತ್ತೆ. ಯಾವುದು ವಾತ, ಪಿತ್ತ ಮತ್ತು ಕಫ, ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಈ ವ್ಯತ್ಯಾಸಗಳು ಅಥವಾ ಈ ಪ್ಯಾಟರ್ನ್ ನಮಗೆ ಕಾಣಸಿಗುತ್ತೆ. ಇಂಥ ಟೈಮಲ್ಲಿ ನಾವೇನಾದರೂ ಅವೈಜ್ಞಾನಿಕವಾಗಿ ಆಹಾರ ವಿಹಾರ ತಗೊಂಡಾಗ, ಆಮೇಲೆ ಸರಿಯಾದ ಟೈಮ್ಗೆ ನಿದ್ದೆ ಮಾಡಲಿಲ್ಲ ಅಂದರೆ, ಸರಿಯಾದ ಟೈಮ್ಗೆ ಏಳಲಿಲ್ಲ ಅಂತಂದರೆ, ಈ ದೋಷಗಳ ವೃದ್ಧಾವಸ್ಥ ಜಾಸ್ತಿ ಆಗುತ್ತೆ. ವಾತ ವೃದ್ಧಿ ಆಗುತ್ತೆ, ಹಗಲತ್ತು ಮಲಗಬಾರ್ದು ಅಂತೀವಿ ಮಲ್ಕೊಂತೀವಿ, ಕಫ ವೃದ್ಧಿ ಆಗುತ್ತೆ. ಸೊ ಆ ಟೈಮಲ್ಲಿ ದೋಷಗಳ ವ್ಯತ್ಯಾಸ ಆಗೋದ್ರಿಂದ ಅನಾರೋಗ್ಯ ಕಾಣುತ್ತೆ. ಇದನ್ನು ಸರಿಪಡಿಸೋಕ್ಕೆ ನಮ್ಮ ಆಯುರ್ವೇದದಲ್ಲಿ ಚರಕ ಸೂತ್ರ ಸ್ಥಾನದಲ್ಲಿರ್ಬೋದು, ವಾಗ್ಭಟ ಸೂತ್ರದಲ್ಲಿರ್ಬೋದು, ಸುಶ್ರುತ ಸಂಹಿತದಲ್ಲಿರ್ಬೋದು ಕೆಲವೊಂದು ಕ್ರಮಗಳನ್ನು ಬರೆದಿದ್ದಾರೆ. ಕ್ರಮಗಳು ಅಥವಾ ಪದ್ಧತಿಗಳಂತಾನೆ ಅನ್ಬೋದು. ಆ ಪದ್ಧತಿಗಳನ್ನು ನಾವು ಈಗಿನ ಕಾಲದಲ್ಲಿ ಅಳವಡಿಸ್ತಿಲ್ಲ, ಆದರೆ ಹಳೆ ಕಾಲದಲ್ಲಿ ಆ ಪದ್ಧತಿ ಪ್ರಕಾರನೇ ಬೆಳ್ಕೊಂಡು ಬಂದರು. ಅದು ಪದ್ಧತಿ ಅನ್ನೋದಕ್ಕಿಂತ ರೂಢಿಯಲ್ಲಿತ್ತು, ಆ ರೂಢಿ ಈಗ ತಪ್ಪೋಗಿದೆ. ಈಗ ಅದನ್ನು ಪದ್ಧತಿ ಅಂತ ಅನ್ಬೇಕಾದಂಥ ಅನಿವಾರ್ಯತೆ ನಮಗೆ ಬಂದಿರೋದ್ರಿಂದ ಕೆಲವೊಂದು ಸೂತ್ರಗಳನ್ನು ಹೇಳ್ತಾರೆ. ಅದರಲ್ಲಿ ದಿನಚರ್ಯ, ಋತುಚರ್ಯ, ರಾತ್ರಿಚರ್ಯ, ಆಹಾರ ಪದ್ಧತಿ, ಇಂದ್ರಿಯದ್ದು ಉಪಕ್ರಮ, ಆಮೇಲೆ ನಮ್ಮದು ವೇಗ ಧಾರಣಗಳು, ಕೆಲವೊಂದು ವೇಗಗಳಿದೆ ಅದನ್ನು ನಾವು ತಡೆ ಹಿಡಿಬಾರ್ದು, ಕೆಲವೊಂದು ವೇಗಗಳನ್ನು ತಡೆ ಹಿಡಿಬೇಕು, ಇದು ಮಾನಸಿಕ ಸ್ವಾಸ್ಥ್ಯಕ್ಕೆ ಇದು ಆಗುತ್ತೆ. ನಾವು ಶಾರೀರಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಎರಡೂ ಕಾಪಾಡಿಕೊಳ್ಳುತ್ತಾ ಈ ದಿನಚರ್ಯ, ಋತುಚರ್ಯ, ಆಹಾರ ಪದ್ಧತಿ, ವಿಹಾರ ಪದ್ಧತಿ ಇವನ್ನೆಲ್ಲ ಅಳವಡಿಸಿಕೊಳ್ಳೋದ್ರಿಂದ ನಾವು ಡೆಫಿನೆಟ್ಲಿ ನಮ್ಮ ಜೀವನ ಶೈಲಿಯನ್ನು ಉತ್ತಮಗೊಳಿಸಿ ಒಳ್ಳೆಯ ಆರೋಗ್ಯವನ್ನು ಪಡೆದು ದೀರ್ಘಾಯುಷ್ಯ ಆಗಬಹುದು ಅಂತ ನಾನು ಹೇಳಬಲ್ಲೆ. ಬಹಳ ಸಂತೋಷ. ಆದ್ರೆ ಮೊದಲು ಏನು ಆರೋಗ್ಯ ಶೈಲಿ, ಅವಾಗ ಸಾಂಕ್ರಾಮಿಕ ರೋಗಗಳು ಬಿಟ್ಟರೆ ಬೇರೆ ಯಾವ ರೋಗಗಳು ಇರಲಿಲ್ಲ. ಈಗ ನಮಗೆ ಜೀವನ ಶೈಲಿ ರೋಗಗಳು ಜಾಸ್ತಿ ಆಗಲಿ ಕಾರಣ ಅಂದ್ರೆ ನಾವು ಆಲಸ್ಯನ ಬೆಳೆಸ್ಕೊಂಡ್ವಿ. ನಮ್ಮ ವೈರಿ ಯಾರು ಅಂದ್ರೆ ನಮ್ಮ ಮನೆಯೊಳಗೆ ಇದ್ದಾನೆ, ಅವನೇ ಆಲಸ್ಯ. ಹೀಗಾಗಿ ವೈರಿಯನ್ನು ಹೊರದೋಡಿಸಬೇಕು ಅಂದ್ರೆ ನಾವು ಚಟುವಟಿಕೆ ಎಂದಿರಬೇಕು. ಅದಕ್ಕೆ ನಾವು ಹೇಳ್ತೀರಿ ಅಂದ್ರೆ ಸ್ವಾಸ್ಥ್ಯ ರಕ್ಷಣೆ ವಿಧಾನಗಳೊಳಗೆ ಈ ದಿನಚರ್ಯ ಋತುಚರ್ಯ ಮತ್ತು ಆಹಾರ ವಿಧಿ ವಿಧಾನಗಳು ಬರ್ತದೆ. ಮತ್ತೆ ಮುಖ್ಯವಾಗಿ ಬಹುಶಃ ಈ ದಿನಚರ್ಯ ಋತುಚರ್ಯ ಮತ್ತು ಆಹಾರ ವಿಧಿ ವಿಧಾನಗಳನ್ನು ನಾವು ಸರಿಯಾಗಿ ಕ್ರಮದಲ್ಲಿ ಇಟ್ಕೊಂಡ್ರೆ ಜೀವನ ಆರೋಗ್ಯದಾಯಕವಾಗಿರ್ತದೆ, ಸ್ವಾಸ್ಥ್ಯ ರಕ್ಷಣೆ ಆಗ್ತದೆ ಅಂತ ಹೇಳಿ ತಾವು ಹೇಳ್ತಾರೆ. ಏನು ಈ ವಿಧಿ ವಿಧಾನಗಳನ್ನು ಹೇಗೆ ತಾವು ಸರಿ ಇಟ್ಕೊಳ್ಬೇಕು, ಅದು ಬಹಳ ಮುಖ್ಯ. ಪ್ರತಿ ದಿವಸ ಆ ಒಂದು ಕರ್ಮವನ್ನು ಮಾಡ್ತಾ ಹೋದಾಗ ಆರೋಗ್ಯ ರಕ್ಷಣೆ ಆಗ್ತದೆ. ಏನು ಈ ವಿಧಾನಗಳನ್ನು ಹೇಗೆ ಪರಿಪಾಲನೆ ಮಾಡಬೇಕು ಅಂತ ಹೇಳ್ತೀರಿ ಸರ್? ನಮ್ಮ ಸಂಹಿತಾದ ಪ್ರಕಾರ ಕೆಲವೊಂದು ಚರ್ಯಗಳನ್ನು ಹೇಳಿದ್ರು. ಚರ್ಯ ಅಂದ್ರೆ ಚರಣಂ ಚರ್ಯ, ಯಾವುದು ನಾವು ಆಚಾರದಿಂದ ಮಾಡ್ತೀವೋ. ಈ ಚರ್ಯಗಳು ದಿನಚರ್ಯ ಅಂತ ಹೇಳ್ತಾನೆ. ಅಂದ್ರೆ ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಯಾವ ರೀತಿಯಾದಂತ ಜೀವನ ಕ್ರಮವನ್ನು ನಾವು ಅನುಸರಿಸಬೇಕು ಅಂತ ತಿಳಿಸ್ತಾನೆ. ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತ, ಅಂದ್ರೆ ಸೂರ್ಯೋದಯಕ್ಕಿಂತ ಒಂದು ಮುಹೂರ್ತ ಮುಂಚೆ. ಆ ಟೈಮಲ್ಲಿ ಹೇಳೋದ್ರಿಂದ ಏನಾಗುತ್ತೆ, ಎದ್ದು ನಿಮ್ಮ ದಿನಚರ್ಯನ್ನು ನೀವು ಫಾಲೋ ಮಾಡಿ ಅಂತ ಹೇಳಿದ್ರು. ಆದ್ರೆ ವೈಜ್ಞಾನಿಕವಾಗಿ ನಾವು ಅದರ ಆಳ ಅರ್ತಾಗ ಅದರಿಂದ ಸುಮಾರು ನಮಗೆ ಲಾಭದಾಯಕ ಅಂಶಗಳು ಕಾಣುತ್ತೆ ಸರ್. ಒಂದು, ಆ ವಾತಾವರಣ ಕ್ಲಿಯರ್ ಆಗಿರುತ್ತೆ, ಆಕ್ಸಿಜನ್ದು ಕ್ವಾಂಟಿಟಿ ಅಟ್ಮಾಸ್ಫಿಯರ್ ಅಲ್ಲಿ ಜಾಸ್ತಿ ಇರುತ್ತೆ. ಇದು ಸೈಂಟಿಫಿಕ್ ಥಿಯರಿ ಆಯ್ತು. ಅದನ್ನ ವಾತಕಾಲ ಅಂತ ಹೇಳ್ತೀವಿ. ಅಪಾನವಾತ, ನಾವು ಹಿಂದಿನ ರಾತ್ರಿ ಊಟ ಮಾಡಿರುವಂತ ಆಹಾರ ಪಚನಗೊಂಡು ಅದು ಮಲಮೂತ್ರಾದಿ ರೂಪಗಳಲ್ಲಿ ಹೊಟ್ಟೆಯಲ್ಲಿರುತ್ತೆ. ಅದು ಯಾವುದೇ ರೀತಿ ಪ್ರೆಷರು ಅಥವಾ ಒತ್ತಡದಿಂದ ಹೊರಗೆ ಹಾಕುವ ಕ್ರಿಯೆ ಅಲ್ಲ, ತಾನಾಗೆ ಸರಾಗವಾಗಿ ಆಗಬೇಕು. ಈಗಿಂದು ಪದ್ಧತಿಯಲ್ಲಿ ನೋಡ್ರಿ ನೀವು, ಎಲ್ಲ ಮೈದಾ ಹಿಟ್ಟು ಕಲಬೆರಕೆ ಆಹಾರ ತಿಂದು ಗಂಟೆಗಟ್ಟಲೆ ಟಾಯ್ಲೆಟ್ ರೂಮಲ್ಲಿ ಕುಂತಿರ್ತಾರೆ. ಅದರಿಂದ ಅವ್ರಿಗೆ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ. ಕಾನ್ಸ್ಟಿಪೇಷನ್ನಿಂದ ಮತ್ತೆ ಅನೇಕ ಗುದಗತ ವ್ಯಾಧಿಗಳು ಬರ್ತಾ ಹೋದ್. ನೀವು ಪ್ರಾಣಿಗಳನ್ನು ನೋಡಿರ್ಬೋದು, ಸಾಕು ಪ್ರಾಣಿಗಳು, ಅವು ಟಾಯ್ಲೆಟ್ ಬರೀ ಸೆಕೆಂಡ್ಸಲ್ಲಿ ಮಾಡಿ ಬಂದ್ಬಿಡ್ತವೆ. ಆದರೆ ಮನುಷ್ಯ ಒಂದೇ ಪ್ರಾಣಿ, ಗಂಟೆಗಟ್ಟಲೆ ಟಾಯ್ಲೆಟಲ್ಲಿ ಕೂರ್ತಾನೆ. ಸೊ ಇದು ತಪ್ಪು ವಿಧಾನ. ಬೆಳಿಗ್ಗೆ ಏನಕ್ಕೆ ಹೇಳಬೇಕು ಅಂತಂದ್ರೆ, ಅದು ವಾತಕಾಲ ಆಗಿರೋದ್ರಿಂದ ಅಪಾನವಾತ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಅವಾಗ ಈಸಿಯಾಗಿ ಯಾವುದೇ ಒತ್ತಡ ಇಲ್ಲದೆ ಮಲಮೂತ್ರಾದಿಗಳ ತ್ಯಾಗ ಆಯಿತು ಅಂದರೆ ಮನುಷ್ಯ ತನ್ನಿಂದ ತಾನೇ ಆರಾಮಾಗಿರ್ತಾನೆ. ಎಲ್ಲ ವ್ಯಾಧಿಗಳಿಗೆ ಮೂಲ ಕಾರಣ ಹೊಟ್ಟೆ, ಹೊಟ್ಟೆಲೆ ಆಮ ಉತ್ಪತ್ತಿ ಆಯಿತು ಅಂತಂದರೆ ರೋಗಕ್ಕೆ ಕಾರಣ. ನೆಕ್ಸ್ಟ್ ಅದೇ ಪ್ರಕಾರ ಆಚಮನ ಅಂತ ಹೇಳ್ತಾನೆ, ಬಾಯಿ ಮುಕ್ಕಳಿಸ್ಬೇಕು, ಆಮೇಲೆ ದಂತದಾವನ ಕ್ರಿಯೆ ಮಾಡಬೇಕು, ದಂತದಾವನ ಆದಮೇಲೆ ನಸ್ಯ ಮಾಡಬೇಕು, ನಸ್ಯದಿಂದ ಜೀವ ನಿರ್ಲೇಖನ ಮಾಡಬೇಕು, ಕವಲ ಗಂಡೂಷ ಮಾಡಬೇಕು, ಮೆಡಿಕೇಟೆಡ್ ಧೂಮ್ರಪಾನ ಅಂತೀವಿ. ಅಂದರೆ ಉತ್ಕ್ಲೇಶಿತ ಕಫ ಏನು ಗಂಟಲಲ್ಲಿರುತ್ತೆ ಅದನ್ನು ಹೊರಗೆ ಹಾಕೋದು, ಅಭ್ಯಂಗ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಸ್ನಾನ ಮಾಡಬೇಕು, ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು, ಈ ಥರ ತನ್ನ ದಿನಚರಿಯನ್ನು ಮಾಡ್ತಾ ಹೋಗಬೇಕು ಅಂತ ತಿಳಿದ್ರು. ಈ ಎಲ್ಲ ಚರ್ಯಗಳಲ್ಲೂ ಒಂದಲ್ಲ ಒಂದು ವೈಜ್ಞಾನಿಕ ಕಾರಣ ಇದೆ. ಈಗ ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕ್ತೇನೆ ಅಂದರೆ ನಿಮ್ಮದು ಅಪಿಯರೆನ್ಸು ಅಥವಾ ಪಾಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಶುಭ್ರ ಬಟ್ಟೆಗಳಿಂದ. ಅಂದ್ರೆ ನಮ್ದು ಸಂಸ್ಕಾರ ಅಂತೇವೆ, ನಮ್ದು ಸಂಸ್ಕೃತಿಯನ್ನ ನಾವು ಮರಿಬಾರದು. ಪ್ರಾರ್ಥನೆಗೂ ಕೂಡ ಶಕ್ತಿ ಇದೆ. ಹೌದು ಸರ್, ಅಂದ್ರೆ ಪ್ರಾರ್ಥನೆಯಿಂದ ಮನಸ್ಸು ಶಾಂತವಾಗಿರುತ್ತೆ. ಶಾಂತ ಇದು ರೂಢಿಯಲ್ಲಿ ಇದ್ದದ್ದು, ನಾವು ಅದನ್ನ ಪದ್ಧತಿ ಅಂತ ಹೇಳ್ಬಿಟ್ಟು ಜನರಿಗೆ ಮಾಡಿ, ಯಾಕಂದ್ರೆ ಭಯದಿಂದ ಭಕ್ತಿ ಬರುತ್ತೆ ಹೊರತಾಗಿ ಭಕ್ತಿಯಿಂದ ಭಯ ಬರಲ್ಲ. ಅದನ್ನ ಹೇಳೋದ್ರಿಂದ ಭಕ್ತಿಯಿಂದ ಅವನು ಮಾಡ್ತಾ ಹೋಗ್ತಾನೆ. ಅದು ಅವನ ಸ್ವಾಸ್ಥ್ಯಕ್ಕೆ ಲಾಭದಾಯಕವಾಗಿರೋದು ಅಥವಾ ಅವನ ಸ್ವಾಸ್ಥ್ಯಕ್ಕೋಸ್ಕರನೇ ಹೇಳಿರೋದು. ಬಹಳ ಸಂತೋಷ ಡಾಕ್ಟರ್ ಕೇಶವ್ ಎಂ ಎಸ್ ಅವರೇ. ಈಗ ಮುಖ್ಯವಾಗಿ ನಾವು ದಿನಚರ್ಯ ನೋಡಿದ್ವಿ, ಋತುಚರ್ಯ ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಅಂದ್ರೆ ಈಗ ಸಾಕಷ್ಟು ಬದಲಾದ ಸಮಯದೊಳಗೆ ಗ್ಯಾಜೆಟ್ಗಳ ಕಾಲ, ಮಕ್ಕಳೆಲ್ಲ ಮೊಬೈಲ್ ಹಿಡ್ಕೊಂಡು ಊಟ ಮಾಡ್ತಾರೆ, ಫಾಸ್ಟ್ ಫುಡ್ ಹೋಗ್ತಾರೆ, ಆಮೇಲೆ ಬೆಳಗ್ಗೆ ಹೇಳೋದು ಬೇಗ ಹೇಳ್ತಾ ಇದ್ರು ತಾವು ದಿನಚರಿಯೊಳಗೆ, ಅದು ಬಹಳ ಪ್ರಮುಖವಾಗಿರುವಂತಹದ್ದು. ಆಮೇಲೆ ವಿಹಾರ ಅಂದ್ರೆ ವಾಕಿಂಗ್ ಮಾಡುವಂತಹದ್ದು, ಅಂದ್ರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ನಾವು ಎಕ್ಸಸೈಸ್ ಬೇಕು. ಎಲ್ಲರೂ ಒಂದು ಕೆಲಸಕ್ಕೆ ಹೋದ್ರೆ ಹೇಗೆ ನಾವು ಧನಾತ್ಮಕವಾಗಿ ನಮ್ಮ ದೇಹವನ್ನು ನಾವು ಸಿದ್ಧ ಮಾಡಿ ಇಟ್ಕೊಳ್ಬೇಕು, ದೇಹದ ಒಂದು ಅಗತ್ಯಗಳನ್ನು ಪೂರೈಸ್ತಾ ಅದು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಆಹಾರ ವಿಹಾರವನ್ನು ಯಾವ ರೀತಿ ನಾವು ನಿರ್ವಹಿಸಬೇಕು ಅಂತ ಆಯುರ್ವೇದದಲ್ಲಿ ಹೇಳ್ತದೆ ಸರ್. ಈಗ ಆಹಾರ ಅಂದ ತಕ್ಷಣ ಆಹಾರ ಬಗ್ಗೆ ಎಲ್ಲರೂ ಹೇಳ್ತಾರೆ, ಆದರೆ ಆಹಾರದ ಇನ್ನೊಂದು ಮುಖ್ಯ ಅಂಶ ಇದೆ. ಆಹಾರವನ್ನು ಎಷ್ಟು ತಗೋಬೇಕು, ಹೇಗೆ ತಗೋಬೇಕು, ಯಾವಾಗ ತಗೋಬೇಕು, ಇದು ಮುಖ್ಯ. ಅದಕ್ಕೆ ವಿಧಿವಿಧಾನ, ಆಹಾರ ವಿಧಿವಿಧಾನ ಅಂತ ಹೇಳ್ತೀವಿ. ನಾವು ಊಟ ಮಾಡೋದು ಎಲ್ಲರಿಗೂ ಗೊತ್ತಿಲ್ಲ, ಊಟ ಮಾಡೋದು ನಾರ್ಮಲ್ ಕ್ರಿಯೆ, ಅದನ್ನ ಯಾರು ಕಲಿಸ್ಕೊಡ್ಬೇಕಾಗಿಲ್ಲ. ಅವೈಜ್ಞಾನಿಕವಾಗಿ ಏನೇನೋ ತಿಂತಾ ಬರ್ತಾ ಇದ್ದೀವಿ, ಅದು ಮತ್ತೆ ಇಂಟರ್ನ್ಸ್ ನಮಗೆ ಆಮವೃದ್ಧಿ ಮಾಡಿ ದೇಹಕ್ಕೆ ಮತ್ತೆ ದೋಷಗಳ ವ್ಯತ್ಯಾಸ ಆಗುತ್ತೆ, ಮತ್ತೆ ಆರೋಗ್ಯ ಹದಗೆಡಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಧಿವಿಧಾನದಲ್ಲಿ ಪ್ರಮುಖವಾಗಿ ಯಾವ ರೀತಿ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಎಂಥ ಆಹಾರಗಳನ್ನು ತಿನ್ನಬೇಕು, ಯಾವುದನ್ನು ತಿನ್ನಬೇಕು ಅಂತ ನಾವು ಮುಖ್ಯವಾಗಿ ತಿಳ್ಕೊಳ್ಳುವ ಅಂಶ ಸರ್. ಸೊ ಅದನ್ನ ನಾವು ಫಾಲೋ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ದೋಷಗಳ ಸಾಮ್ಯಾವಸ್ಥೆಗೆ ಬಂದು ಕಾಪಾಡ್ಕೊಳ್ತೀವಿ. ಸರ್, ಈಗ ನಾವು ಯೂಶ್ವಲಿ ಏನ್ ಮಾಡ್ತೀವಿ, ಬೆಳಗ್ಗೆ ತಿಂಡಿಯನ್ನು ತಪ್ಪಿಸೋದು ಅಥವಾ ತಿಂಡಿ ಜಾಸ್ತಿ ತಿನ್ನೋದು, ತಿನ್ನದೇ ಇರೋದು, ಈ ತರ ಆಗುತ್ತೆ. ಸೊ ಯಾವುದೇ ಆಹಾರ, ಮಧ್ಯಾಹ್ನದ ಊಟ ಇರ್ಬೋದು, ರಾತ್ರಿ ಊಟ ಇರ್ಬೋದು, ನೀವು ಯಾವತ್ತು ಊಟವನ್ನು ಬಹಳ ಹೊತ್ತು ಗ್ಯಾಪ್ ಕೊಟ್ಟಾಗ ಅಲ್ಲಿ ವಾತವೃದ್ಧಿ ಆಗುತ್ತೆ. ವಾತವೃದ್ಧಿ ಆಗೋದ್ರಿಂದ ಅಲ್ಲಿ ಡ್ರೈನೆಸ್ ಬರೋದು, ಆಲಸ್ಯ ಈ ತರ ಬರುತ್ತೆ. ಸೊ ಅದನ್ನ ಕಡಿಮೆ ಮಾಡಕ್ಕೆ ಸಿಹಿ ಪದಾರ್ಥಗಳನ್ನ ತಿನ್ಬೇಕು. ಸೊ ಯೂಶ್ವಲಿ ನಮ್ಮ ಇಂಡಿಯನ್ ಮೀಲ್ ಇರೋದೇ ಹಾಗೆ, ಎಲ್ಲಾ ಷಡ್ರಸಗಳ ಸಮ್ಮಿಲನವಾಗಿರುತ್ತೆ. ಮೊದಲು ಸಿಹಿ ಪದಾರ್ಥ ಮಧುರ ರಸಾತ್ಮ ತಿನ್ನೋದ್ರಿಂದ ಬಹಳ ಹೊತ್ತು ಊಟ ಬಿಟ್ಟಿರೋದು ವಾತ ವೃದ್ಧಿ ಆಗಿರುತ್ತೆ, ಅದನ್ನ ಕಮ್ಮಿ ಮಾಡುತ್ತೆ. ಆಮೇಲೆ ಊಟ ಸ್ಟಾರ್ಟ್ ಮಾಡ್ತೀರಿ, ಭೋಜನ ಮಧ್ಯದಲ್ಲಿ ನೀವು ಆಮ್ಲ ಮತ್ತು ಲವಣ ಪದಾರ್ಥಗಳನ್ನು ತಿನ್ನಬೇಕು. ಇದು ಏನು ಮಾಡುತ್ತೆ, ಪಚನ ಕ್ರಿಯೆಯನ್ನು ಹೆಚ್ಚಿಗೆ ಮಾಡೋಕ್ಕೆ, ಅಂದರೆ ಜಠರಾಗ್ನಿಯನ್ನು ವೃದ್ಧಿ ಮಾಡಿ ವಿಪಾಕಾವಸ್ಥವನ್ನು ಮಾಡೋಕ್ಕೆ, ಈಸಿಯಾಗಿ ಪಚನ ಕ್ರಿಯೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ಪಲ್ಯ ತಿಂತೀವಿ, ಮಧ್ಯದಲ್ಲಿ ಉಪ್ಪಿನಕಾಯಿ ನೆಂಚ್ಕೊತೀವಿ, ಒಂದು ಸ್ವಲ್ಪ ಖಾರ ಹುಳಿ ಪದಾರ್ಥಗಳನ್ನು ತಿಂತೀವಿ. ಊಟ ಮುಗಿಸ್ತೀರಿ, ಕಷಾಯ ಮತ್ತು ಕಟು ಆಹಾರ ತಿನ್ಬೇಕು, ಕೈ ಕೈ ಆಗಿರಬೇಕು. ಯಾಕಂದ್ರೆ ಪಿತ್ತದಿಂದ ಮತ್ತೆಲ್ಲಿ ಕಫ ಜನರೇಟ್ ಆಗಿರುತ್ತೆ, ಊಟ ಮಾಡಿದ ತಕ್ಷಣ ಕಫ ವೃದ್ಧಿ ಆಗುತ್ತೆ. ಕಫವನ್ನ ಶಮನ ಮಾಡೋದು ಕಷಾಯ ಕಟು ತಿಕ್ತ ಪ್ರಧಾನ. ಸೊ ಅದಕ್ಕೆ ಎಲೆ ಅಡಿಕೆ ತಿನ್ನುವಂತ ಪದ್ಧತಿ ಇತ್ತು. ಆಮೇಲೆ ಯಾವಾಗಲೂ ಉಷ್ಣಮಶ್ನೀಯ ಅಂತಾನೆ, ಉಷ್ಣವಾಗಿರೋ ಆಹಾರವನ್ನೇ ತಿನ್ಬೇಕು. ಉಷ್ಣ ಆಗಿರೋದಂದ್ರೆ ಅತಿ ಬಿಸಿ ಅಂದ್ರೆ ಬಹಳ ಹೊತ್ತು ಇಟ್ಟದ ಊಟ ಮಾಡಿದ್ರೆ ಅದು ನಿಮಗೆ ಅಗ್ನಿ ಆಗ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ, ಆಮೇಲೆ ಪಚನ ಆಗೋದು. ಬಿಸಿ ಬಿಸಿಯಾಗಿ ತಿನ್ನೋದ್ರಿಂದಲ್ವಾ ಫ್ರಿಜ್ನಾಗಿಟ್ಟು ತಿನ್ನುವಂಥದ್ದು ಅಲ್ಲ, ಅದನ್ನ ತಿನ್ಬಾರ್ದು ಸರ್. ಅದು ಮತ್ತೆ ನಮ್ಮ ಜಠರಾಗ್ನಿಯನ್ನು ಮಂದ ಮಾಡುತ್ತೆ, ಪಚನ ಕ್ರಿಯೆ ಸರಿಯಾಗಲ್ಲ, ಮತ್ತೆ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ದೋಷ ವೃದ್ಧಿ ಆಗುತ್ತೆ. ಈಗ ವಿಹಾರ ಅಂತ ಅಂದ್ರೆ ವಾಕಿಂಗ್ ಎಷ್ಟು ನಮ್ಗೆ ಅವಶ್ಯಕತೆ ಇದೆ? ವಾಕಿಂಗ್ ಆಯುರ್ವೇದದ ಪ್ರಕಾರ ಚಂಕ್ರಮಣ ಅಂತ ಹೇಳ್ತೀವಿ. ಅದನ್ನ ಭೋಜನೋತ್ತರ ಚಂಕ್ರಮಣನು ಮಾಡಬಹುದು, ಸ್ವಾಸ್ಥ್ಯ ಅನುಸಾರವಾಗಿನೂ ಮಾಡಬಹುದು. ವ್ಯಾಯಾಮದ ಪ್ರಕಾರ ಭೋಜನೋತ್ತರ ಮಾಡೋದೇನು ಹೇಳ್ತಾನೆ, ಶತಪಥ ಅಥವಾ ಶತ ಹೆಜ್ಜೆಗಳನ್ನ ನಡಿಬೇಕು, ನೂರು ಹೆಜ್ಜೆ ನಡಿಬೇಕು ಭೋಜನ ಆದ್ಮೇಲೆ. ಇದರಿಂದ ನಮ್ದು ಚಯಾಪಚಯ ಕ್ರಿಯೆ ಸರಿ ಹೋಗುತ್ತೆ. ಇನ್ನು ನಾರ್ಮಲ್ ಆಗಿ ಸ್ವಾಸ್ಥ್ಯ ವೃದ್ಧಿಗೋಸ್ಕರ ನಡೆಯೋದ್ರಿಂದ ನಮ್ದು ಮಾಂಸಖಂಡಗಳು ವೃದ್ಧಿ ಆಗುತ್ತೆ. ನಾವು ಆರೋಗ್ಯ ರಕ್ಷಣೆಗೆ ಏನ್ ಬೇಕು ಆ ಮಾಹಿತಿಯನ್ನು ತೆಗೆದುಕೊಳ್ಬೇಕು. ಆಯುರ್ವೇದದಲ್ಲಿ ಬಹಳ ಸರಳವಾಗಿ ಹೇಳಿಬಿಟ್ಟಿದ್ದಾರೆ, ಅದನ್ನ ನಾವು ಖಂಡಿತವಾಗಿ ರೂಢಿಗತ ಮಾಡ್ಕೊಳ್ಳಕ್ಕೆ ಸಾಧ್ಯ ಆದ್ರೆ ಆರೋಗ್ಯ ಚಲೋ ಇರ್ತದೆ. ಒಟ್ಟಾರೆ ಪರಿಪೂರ್ಣ ಆರೋಗ್ಯಕ್ಕೆ ಆಯುರ್ವೇದದೊಳಗಿರುವಂತಹ ಈ ಸೂತ್ರಗಳೇನಿದ್ದಾರೆ ಬಹಳ ಪರಿಣಾಮಕಾರಿಯಾಗಿವೆ ಅಂತ ಹೇಳಿದ್ರಿ ಡಾಕ್ಟರ್ ಕೇಶವ್ ಎಂ ಎಸ್ ಅವರೇ. ಈ ಅಂಗೈಲ ಆಯುರ್ವೇದ ಕಾರ್ಯಕ್ರಮದೊಳಗೆ ತಾವು ಭಾಗವಹಿಸಿ ಸ್ವಾಸ್ಥ್ಯ ರಕ್ಷಣೆಗೆ ಬೇಕಾದಂತಹ ವಿಧಿವಿಧಾನಗಳ ಕುರಿತಂತೆ ವಿಸ್ತೃತ ಚರ್ಚೆ ಮಾಡಿದ್ರಿ. ನಿಮಗೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಈ ವಾರದ ಪ್ರಶ್ನೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದರ ಪ್ರಯೋಜನ ಏನು? ಪ್ರಶ್ನೆ ಮತ್ತೊಮ್ಮೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದರ ಪ್ರಯೋಜನ ಏನು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವಾಸ್ಥ್ಯ ರಕ್ಷಣೆಗಾಗಿ ಆರೋಗ್ಯ ಸೂತ್ರಗಳು ಈ ಕುರಿತು ಡಾಕ್ಟರ್ ಕೇಶವ್ ಎಂಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿಯನ. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ, ಬಿಎಎಂಎಸ್ ಪದವಿ, ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ, ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ, ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ, ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು, ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಇಲ್ಲಿಯ ತನಕ ಅಂಗೈಲಿ ಆಯುರ್ವೇದ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ವಲ್ಲ, ಈ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ರಕ್ಷಣೆ ಕುರಿತು ಪ್ರಾಧ್ಯಾಪಕರಾದ ಕೇಶವ್ ಎಂ ಎಸ್ ಅವರೊಂದಿಗೆ ಶರಣಬಸವ ಚೋಳಿನ್ ಅವರು ನಡೆಸಿದ ಸಂದರ್ಶನ ಪ್ರಸಾರ ಆಯಿತು. ಕಾರ್ಯಕ್ರಮದ ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಾಯೋಜಕರು ಪ್ರಾಚಾರ್ಯರು ಆಯುರ್ವೇದ ಮಹಾವಿದ್ಯಾಲಯ ಹೆಗ್ಗೇರಿ ಹುಬ್ಬಳ್ಳಿ. ಈಗ ಕೃಷಿ ಮಾಹಿತಿ ಕೇಳೋಣಂತ. ಏನ್ ಕುಮಾರ, ಏನ್ ಮಾಡಕತ್ತೀಯ? ಓ ಶರಣಪ್ಪಣ್ಣ, ಬರ್ಬೇಕೋ ಬರ್ಬೇಕೋ? ಏ ಅಲ್ಲಪ್ಪ, ಬರ್ತಿ ಬಿಸಿಲು ನೋಡು. ಏನ್ ಶರಣಪ್ಪಣ್ಣ, ಬಿಸಿಲು ದಗಿ ದಗಿ ಅನ್ಸ ಮಾಡೇನಪ್ಪ, ಇನ್ನು ಶುರು ಮಾಡಿಲ್ಲ, ಈಗ ಮಾಡ್ಬೇಕು ಈಗ. ಆಮೇಲೆ ಒಂದಿಟ್ಟು ಮಣ್ಣು ಹೆಂಗದ ಈ ಸಲ ಮಾಡಿಸ್ಬೇಕಂತಂದು ಮಾಡೇನಪ್ಪ, ಇನ್ನೂ ಶುರು ಮಾಡಿಲ್ಲ, ಈಗ ಮಾಡ್ಬೇಕು ಈಗ. ಆಮೇಲೆ ಒಂದಿಟ್ಟು ಮಣ್ಣು ಹೆಂಗದ ಅನ್ನೋದು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಒಂದ ಕಡೆಯಿಂದ ತಗೋಬಾರ್ದು, ಅಲ್ಲೇ ಒಂದಿಟ್ಟು ಇಲ್ಲಿ ಒಂದಿಟ್ಟು ಎಲ್ಲ ಕಡೆ ತಗೊಂಡು, ಒಟ್ಟು ನಿನ್ನ ಹೊಲದಾಗ ಎಲ್ಲ ಕಡೆಯಿಂದ ಮಣ್ಣು ಸಂಗ್ರಹ ಆಗೈತಂತ ಕಣ ನೋಡಿಕೊಂಡು ಅದನ್ನ ಹೋಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಕೊಟ್ಟರೆ ಅಂದ್ರೆ ಯಾವ ರೀತಿ ಮಣ್ಣದ ಏನು ಕೊರತೆ ಅದ ಹೇಳ್ತಾರೆ. ಅಲ್ಲೋ ಶರಣಪ್ಪಣ್ಣ, ಕರೆಕ್ಟ್ ನೀ ಹೇಳಿದ್ದು, ಅಲ್ಲೆಲ್ಲೇ ತಗೋಬಾರ್ದಂತ. ಆ ಮಣ್ಣನ್ನು ಮೊನ್ನೆ ಕೃಷಿ ವಿಜ್ಞಾನಿಗಳು ಬಂದಿದ್ರಲ್ಲ, ಕೇಳಿದ್ದಪ್ಪ ನಾನು, ಅವ್ರು ಏನಂದ್ರು ನಿಮ್ಮ ಹೊಲದಾಗ ಹಿಂಗೆ ಜಡ್ ಆಕಾರದಾಗ ತಗೊಳ್ರಿ ಮಣ್ಣ, ಅಂದ್ರೆ ಕರೆಕ್ಟಾಗಿ ಮಣ್ಣಿನ ಪರೀಕ್ಷೆ ಹಾಕತಿ, ಒಂದ ಹತ್ರ ಕಲೆ ಮಾಡಬೇಡ್ರಿ, ನೀರು ಹಾಸ್ದಲ್ಲಿ ಮಣ್ಣು ತೊಗೊಬೇಡ್ರಿ, ಹಿಂಗೆಲ್ಲ ಹೇಳಾಕತ್ತಿದ್ರೆ ನನಗೆ ಹೌದಲ್ಲ ಅನ್ನಿಸ್ತು. ನಾವು ಒಂದ ಹತ್ರ ತೊಗೊಂಡು ಹೋದ್ರೆ ಅದೇನು ಯೂಸ್ ಆಗಲ್ಲ, ಮತ್ತು ಒಂದು 500 ಗ್ರಾಮ್ ಇದ್ರೆ ಮಣ್ಣು ಸಾಕಂತ. ಅದೇ ಅದೇ ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿದ ನಂತರ ಈಗ ಏನು ಸವಾಲ್ ಅಂದ್ರೆ ಕುಮಾರ, ಎಲ್ಲ ಕಡೆ ಸವಳು ಜವಳು ನಡೆದ್ಬಿಟ್ಟದು. ಯಾಕಂದ್ರೆ ನಮ್ಮ ರೈತರು ಏನ್ ಮಾಡ್ತಾರ, ಅಲ್ಲ ನಾವು ಅಪ್ಪಾರ ಕಡೆಯಿಂದನ ಹೇಳ್ತೀನಿ ನಾನು, ಅವರೆಲ್ಲ ಕಾಲದಿಂದ ಮಾಡ್ಕೊಂಡು ಬಂದದ್ದು ಹೆಂಗಂದ್ರೆ ಅಂದಾಜಿನ ಮೇಲೆ ಎಲ್ಲ ಗೊಬ್ಬರ ಹಾಕೋದು. ಇತ್ತೀಚೆಗಂತೂ ರಾಸಾಯನಿಕ ಗೊಬ್ಬರ ಹಾಕೋದು ಬಹಳ ಆಗಿದೆ, ಗೊಬ್ಬರ ಅಂತೂ ಇಲ್ಲ ಇಲ್ಲ. ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಅದ್ರೊಳಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ಗಳು ಎಷ್ಟು ಇರ್ತೈತೆ ಅಂತಂದು ಮಣ್ಣೊಳಗೆ ಗೊತ್ತಾಕತ್ತೆ ಅಂತ. ನಾವು ಎಷ್ಟು ರಾಸಾಯನಿಕಗಳನ್ನು ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಾಕತ್ತೆ ಅಂತ. ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸೋದು ಬಹಳ ಯೋಗ್ಯದ ನೋಡು. ನೀ ಹೇಳೋದು ಬರಬರೇ ಅದ, ಅದು ಮಣ್ಣು ಪರೀಕ್ಷೆ ಮಾಡ್ತೇಲ್ಲ. ಆ ನಂತರ ಮುಖ್ಯವಾಗಿ ಇವತ್ತು ನಾವು ಚಿಂತೆ ಮಾಡ್ಬೇಕಾಗಿದ್ದೆ ಏನಂದ್ರೆ, ನಮ್ಗೆ ಈಗ ನೋಡು, ಈಗ ಬ್ಯಾಸಿಗೆ ಬಂದೈತಿ. ಈಗ ಈಗ ಮನ್ಯಾಗ ನೋಡ, ನಿನ್ಗೆ ಆಕಳ ಎಮ್ಮೆ ಇದ್ವು ಅಂದ್ರೆ ಲಾಭ ಆಗುವಂಥ ಒಂದು ಉದ್ಯಮ ಆಕಿತ್ತ? ಅಲ್ಲ ಈಗ ನೋಡು, ಈಗ ನಾವು ಮತ್ತೆ ಮುಂಗಾರು ಕಾಯ್ಕೊಂಡು ಕೊಡುವಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ. ಅದಕ್ಕೆ ಯಾವಾಗ್ಲೂ ಸಮಗ್ರ ಕೃಷಿ ಮಾಡೋದು ಚಲೋ. ಆಮೇಲೆ ಅದರಿಂದ ಇನ್ನೊಂದು ಏನು ಗೊತ್ತಾನು, ಈಗ ನೋಡು ಮಣ್ಣಿನಲ್ಲಿ ಸಾವಯವ ವ್ಯವಸ್ಥೆ ಕಡಿಮೆ ಆಗ್ಬಿಟ್ಟದ ಅಂತೆಲ್ಲ ಎಲ್ಲ ಕಡೆ ಹೇಳ್ತಾರೆ. ನೀವು ಮಣ್ಣು ಪರೀಕ್ಷೆ ಮಾಡಿದ್ರೆ ಹೇಳ್ಬೋದು ಹಂಗಾಗ್ಬಿಟ್ಟತಿ ಪರಿಸ್ಥಿತಿ. ಅದಕ್ಕೆ ಸಾವಯವ ಅಂಶ ಹಾಕಬೇಕು. ಆಮೇಲೆ ಬದುವಿನ ಗುಂಟ ನಾವು ಈ ಅರಣ್ಯ ಕೃಷಿ ಮಾಡಬೇಕು ಅಂದ್ಬಿಟ್ಟು ತಪ್ಪಲಗಿಪ್ಪಲ ಬೀಳುತ್ತಲ್ಲ, ಅದೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ. ಅಂದರೆ ಸೆಣಬು ಇಂಥವೆಲ್ಲ ಹಾಕಿದ್ವು ಅಂದರೆ ಅದು ಗೊಬ್ಬರ ಹಾಕತ್ತೆ. ಆಮೇಲೆ ಈಗ ಸೆಗಣಿ ಗೊಬ್ಬರ ಹಾಕಿದ್ರಿಂದ ಅಲ್ಲಿ ಯಥೇಚ್ಛವಾಗಿ ನಿಮಗೆ ಸೂಕ್ಷ್ಮ ಜೀವಿಗಳು ಮಣ್ಣಾಗ ಸಿಗ್ತಾವೆ. ಆಮೇಲೆ ಎರೆಹುಳು, ಮುಖ್ಯವಾಗಿ ಎರೆಹುಳು ನೀವು ತಂದು ಹಾಕೋ ಅವಶ್ಯಕತೆನೇ ಇಲ್ಲ, ತನ್ನಿಂದ ತಾನೇ ಬರ್ತಾವೆ. ಹೌದು, ಅದಕ್ಕೆ ಈ ಮಣ್ಣಿನ ಗುಣಮಟ್ಟ ಚಲೋ ಇತ್ತಂದ್ರೆ ಮಣ್ಣು ಹೆಂಗೈತಿ ಹಂಗೆ ನಮ್ಮ ಆರೋಗ್ಯ ನೋಡಪ್ಪ. ಮಣ್ಣು ಆರೋಗ್ಯವಾಗಿತ್ತಂದ್ರೆ ನಾವು ಕೂಡ ಆರೋಗ್ಯವಾಗಿರ್ತೀವಿ. ಇದು ಯಾವಾಗಲೂ ನಾವು ಮರಿಬಾರ್ದು. ಅದಕ್ಕೆ ಒಂದಿಷ್ಟು ಆಕಳ ತೊಂಬಾಲ ಒಂದೆರಡು ಅಲ್ಲ ಅದನ್ನು ಮಾಡ್ತಾನೆ. ಮತ್ತೆ ಈಗ ಮೊನ್ನೆ ಅಂತರೂ ಕಬ್ಬಿನ ಎಲ್ಲ ಕಟಾವು ಮಾಡಿಂದ ಉಳಿತಿತ್ತಲ್ಲ, ಅದು ಕುಳೆ ಅಂತವಲ್ಲ, ಅದನ್ನ ನಾವು ಸುಡಬಾರ್ದು ನೋಡು. ಹೊಲಕ್ಕೆ ಬೆಂಕಿ ಹಾಕ್ತಿದ್ದೆ, ಬಹಳ ಮಂದಿ ಮಾಡ್ತಾರೆ ಅದನ್ನ. ಹೊಲಕ್ಕೆ ಬೆಂಕಿ ಹಾಕ್ಬಿಟ್ರೆ ನಮ್ದು ಭೂಮಿ ಎಲ್ಲ ಹೋದಂಗ. ಅದು ಹೌದು, ಭೂಮಿ ಅಂದ್ರೆ ಏನಕ್ಕತಿ, ಕೆಳಗೆ ಎರೆಹುಳು ಇರ್ತಾವ. ಹೌದು, ಸೂಕ್ಷ್ಮ ಸೂಕ್ಷ್ಮ ಜೀವಿಗಳು ಮಣ್ಣಾಗಿರ್ತಾವ ಅಂತ ಹೇಳಿದ್ನಲ್ಲ, ಅವೆಲ್ಲರೂ ಉಳಿತಾವ ಈ ತರ ಬೆಂಕಿ ಬಿತ್ತಂದ್ರೆ. ಅದಕ್ಕೆ ಅದನ್ನ ಆದಷ್ಟು ಆಳವಾಗಿ ನಾವು ರಂಟಿ ಹೊಡೆದ್ರೆ ಅದು ಎಲ್ಲ ಭೂಮಿ ಒಳಗನ ಮುಚ್ಚಿ ಹೋಗ್ಬಿಡ್ತಾವೆ. ಮತ್ತೆ ಗೊಬ್ಬರ ಹಾಕತಿ. ಈಗ ನೋಡ, ಅತನಿ ಆ ಕಡೆ ಸ್ವಲ್ಪ ಸುತ್ತಮುತ್ತ ಕಾಗವಾಡ ಅಲ್ಲೆಲ್ಲ ಹೋಗಿ ನೀನು, ಅಲ್ಲೆಲ್ಲ ಸವಳು ಜವಳು ಕಾಣಕತ್ತೈತಿ. ಯಾಕೆ ಇದು ಎದ್ರ ಪರಿಣಾಮ ಗೊತ್ತಾನ, ಇದು ಈ ತರ ಕಬ್ಬು ಹಾಕೋದ ಎರ ಬೇರೆ ನೀರ್ ಬಿಡುದು, ಎಲ್ಲ ಫಲವತ್ತತೆ ಎಲ್ಲ ಹರಿದು ಹೋಗ್ಬಿಡ್ತೈತೆ ಬಹಳ ನೀರು ಬಿಟ್ರೆ. ಆಮೇಲೆ ಈಗ ಎಲ್ಲ ಕಬ್ಬು ಬಂದ್ಮೇಲೆ ಹಿಂಗೆ ಸುಟ್ಬಿಡುದು. ಹಿಂಗ್ ಮಾಡೋದ್ರಿಂದ ರೈತ ತನ್ನ ಕಾಲ ಮೇಲೆ ತಾನ ಕಾಲ ಹಾಕೊಳಕತ್ತಾನೆ, ಎಂದೂ ಸುಡಬಾರ್ದು. ಅಂದ್ರೆ ಮಣ್ಣಿನ ಒಂದು ಗುಣಮಟ್ಟ ನಾವು ಯಾವಾಗ್ಲೂ ಕಾಕೊಂಡು ಹೋಗ್ಬೇಕು, ಫಲವತ್ತತೆ ಇರ್ಬೇಕು. ಅಂದ್ರೆ ಯಾವಾಗ್ಲೂ ಅದರಲ್ಲಿ ಒಂದು ಜೀವ ಇತ್ತು ಅಂದ್ರೆ ಈಗ ನಮಗೆ ಜೀವ ಬರ್ತೈತಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೌದಲ್ಲ, ನೀವು ಬಹಳ ಚಲೋ ವಿಷಯ ಮಾಡಿದಿ, ಇದನ್ನ ಎಲ್ಲ ಕಡೆ ಪ್ರಚಾರ ಮಾಡ್ಬೇಕು ನೋಡು. ಹೌದು, ಮತ್ತೆ ನಾನು ಇನ್ನೊಂದು ಯೋಚನೆ ಮಾಡಪ್ಪ, ನೀ ಎಂದೆಲ್ಲ ಆಕಳ ತಗೊಂತಂದ ನಾನು ಹೈನುಗಾರಿಕೆ ಮಾಡ್ಬೇಕಂತ ಮಾಡೇನಿ. ಯಾಕಂದ್ರೆ ಮನ್ಯಾಗ ಬರೀ ನಾವು ಊಟ ಮಾಡಕ್ನಾಕತಿ, 4 ಜನಕ್ಕೆ ಹಾಲು ಮೊಸರು ಕೊಟ್ರ ನೆನೆಸ್ತಾರ ನಮ್ಮನ್ನ. ಹೌದಲ್ಲ ನೋಡು, ಈಗ ಖಾಲಿ ಕೊಡೋ ಬದ್ಲಿ ನೀವು ಇಂಥದ್ದೇನಾರ ಒಂದಿಟ್ಟು ಪರ್ಯಾಯವಾಗಿ ನಾವು ಏನಾರ ಆದಾಯದ ಅನುಕೂಲ ಮಾಡ್ಕೊಂಡ್ವಿ ಅಂದ್ರೆ, ಹೌದು ಖಂಡಿತವಾಗಿ ಕೂಡ ಮನೆಯಾಗ ಮಕ್ಕಳು ಖುಷಿಯಿಂದ ಇರ್ತಾರೆ, ಆಮೇಲೆ ದುಡ್ಡಿನ ತೊಂದರೆ ಇರುದಿಲ್ಲ. ಹೌದು, ಅದಕ್ಕೆ ನೀನು ಮಾಡೋ ವಿಚಾರ ಬಹಳ ಚಲೋ ಐತಿ, ಖಂಡಿತ ಮಾಡಂತ ಹೇಳ್ತೇನೆ. ಬೇಕಾರ ಬಾ, ನಾನು ಕೊಡಿಸ್ಕೊಡ್ತೇನೆ ನಿನಗೆ. ಆಯ್ತು ಆಯ್ತು ಆಯ್ತು, ಮಾರ್ಕೆಟ್ಗೆ ಹೋಗಿ ಮುಂದೆ ಕರಿತೇನೆ ತೋ, ಹೋಗೋಣಂತ. ಹಾ ಹಾ ಹಾ, ನಡಿ ಒಂದು ಕಪ್ ಚಾ ಕೊಡ್ದು. ನಡಿ ನಡಿ ನಡಿ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಭಾಗವಹಿಸಿದವರು ಶರಣಬಸವ ಚೋಳಿನ್ ಹಾಗೂ ಕುಮಾರ್ ಅಗಡಿ. ಈಗ ಜಮಖಂಡಿ ತಾಲೂಕು ಚಿಕ್ಕಪಡಸಲ್ಗಿಯ ಅಮೀರ್ ಸಾಬ್, ಫಕ್ರುದ್ದೀನ್ ಖಾಜಿ ಮತ್ತು ಸಂಗಡಿಗರಿಂದ ರಿವಾಯತ್ ಪದ. ಸರ್ಸ ಸಬಾ ಕೋಡೆ ಪೂರ್ಣ ತಿಳ ಸುವೆ ಶಾಸ್ತ್ರದ ಚಿನ್ನ. ಸರ್ಸ ಸಬಾ ಕೋಡೆ ಪೂರ್ಣ ತಿಳ ಸುವೆ ಶಾಸ್ತ್ರದ ಚಿನ್ನ. ಓದತ್ತಿದ್ದಲು ಶಾಸ್ತ್ರ ಪುರಾಣ ಬೇಸ ಮೇಲದೆ ಜಾಕ್ಷರಣ. ಸರ್ಸ ಸಬಾ ಕೋಡೆ ಪೂರ್ಣ ತಿಳ ಸೋವೆ ಶಾಸ್ತ್ರದ ಚೆನ್ನ. ಅಭ್ಯಾಸ ಮಾಡುತ್ತ ಕುಂತಳು ಮೌನ ತಂದೆಯ ಬಂದ ಕಂದ ಕ್ಷಣ. ಅಭ್ಯಾಸ ಮಾಡುತ್ತ ಕುಂತಳು ಮೌನ ತಂದೆ ಬಂದ ಕಂದ ಕ್ಷಣ. ಬಿಸಮಿಲ್ಲ ಎಂಬುದು ಪೂರ್ಣ ತಂದೆ ಕೇಳಿಯಾದನು ಕಿನ್ನ. ಬಿಸಮಿಲ್ಲ ಅನ್ನೋದು ಪೂರ್ಣ ತಂದೆ ಜನ್ತನು ಕೋಲಾಹೀನಾ ಮಗಳೇ ಜನ್ತನು ತಿಳಿಯದೆಯೇನಾ ಕೆಟ್ಟ ಅಕ್ಷರ ನೋಡ ಜವನೇನ ಕೆಡಿಸಿಯ ಬೇಟೆ ಕುಲ ಧರ್ಮವನ. ಸರ್ಸ ಸಬಾ ಕೋಡೆ ಪೂರ್ಣ ತಿಳ ಸೋವೆ ಶಾಸ್ತ್ರದ ಚೆನ್ನ. ತಂದೆ ಮಾತು ಕೇಳಿದಾಕ್ಷಣ ಕಿರ್ಲಾ ಮಿಂಚಿದಂಗ ಮನ. ತಂದೆ ಮಾತು ಕೇಳಿದಾಕ್ಷಣ ಕಿರ್ಲಾ ಮಿಂಚಿದಂಗ ಮನ. ಬಿಸ ಮಿಲ್ಲ ಅಕ್ಷರನ ನುಡುವ ತೇನಿ ಸಾಯುವ ತನ. ಬಿಸ ಮಿಲ್ಲ ಅಕ್ಷರನ ನುಡುವ ತೇನಿ ಸಾಯುವ ತನ. ಆವಾದ ಮಾಡುತ್ತ ಕುಂತಳು ಮೌನ ಆವಾದ ಮಾಡುತ್ತ ಕುಂತಳು ಮೌನ. ತಂದೆ ಮನಕ್ಕ ತಿಳದು ತಾನ ಘಾತವಾದಿತು ಸಾಂಬಾ ಶಿವನ. ಸರ್ಸ ಸಬಾ ಕೋಡೆ ಪೂರ್ಣ ತಿಳ ಸೋವೆ ಶಾಸ್ತ್ರದ ಚೆನ್ನ. ತಗಿದಾನು ಅಂದ ವ್ಯಕ್ತಿಯ ಕಿಳಿಯ ಗೊಡದೆ ಮಗಳಿಗೆ ತಗಿದಾನು ಅಂದ ವ್ಯಕ್ತಿಯ ಕಿಳಿಯ ಗೊಡದ ಮಗಳಿಗೆ. ಸರ್ಪ ತರಸಿ ಕೈಲಾಯಿನ ಪೆಟ್ಟಿ ಒಳಗ ಹಾಕಿ ಅದನ. ಸರ್ಪ ತರಸಿ ಕೂಲಾಯಿನ ಪೆಟ್ಟಿಗೆ ಒಳಗ ಹಾಕಿ ಅದನ. ಹಾ ಬಂದೋಬಸ್ತ ಮಾಡಿ ಅದನ. ಹಾ ಬಂದೋಬಸ್ತ ಮಾಡಿ ಅದನ. ಹಾಕಿಯ ಬಿಟ್ಟನು ಕೇಳಿಯನ ಸಂಭಾಗರುವಾದಿ ತಿನ್ನ. ಸರ್ಸ ಸಬಾ ಕೋಡೆ ಪೂರ್ಣ ತಿಳ ಸೋವೆ ಶಾಸ್ತ್ರದ ಚೆನ್ನ. ಹಾ ಪ್ರೀತಿಯಲ್ಲಿಂದ ಮಗಳಿಗಿನ್ನ ಹೇಳ ತಾನು ಬೇ ಮಾನ. ಪ್ರೀತಿಯಲ್ಲಿಂದ ಮಗಳಿಗಿನ್ನ ಹೇಳ ತಾನು ಬೇಮಾನ. ಗಟ್ಟಿಯಾಗಿದ್ದ ದಾಗಿನ ಹಾಕಿ ಕೊಳ್ಳವ ಮೈ ಮೇಲೆ ನೀನ. ಗಟ್ಟಿಯಾಗಿದ್ದ ದೀನ ಸುಮಾರೈತಿ ಇಂದಿನ ದೀನ ಪೂಜಾ ಮಾಡಬೇಕವ ನೀನ ಮನದಾಗಿಟ್ಟ ಭಕ್ತಿಯಾನ ಸರ್ಸ ಸಬ ಕೊಡೆರೆ ಪೂರ್ಣ ತಿಳಸೋವೆ ಶಾಸ್ತ್ರದ ಚೆನ್ನ ಹಾಕಿಲಿ ಕೈಯ ಕ್ವಾಟನು ಹೀನ ತಗಿದಾಳು ಕಿಲಿಯಾನ ಕಿಲಿ ಕೈಯ ಕ್ವಾಟ ನೀನ ತಗಿದಾಳು ಕೇಳಿಯಾನ ಬಾಯಿಲನ್ನು ತಬ್ಬಿಸಮಿಲ್ಲ ಪೂರ್ಣ ಕೆರ್ದ ನೋಡಲು ಕಟ್ಟಿಗಿಯನ ಬಾಯಿಲನ್ನು ತಬ್ಬಿಸಮಿಲ್ಲ ತಗ್ದ ನೋಡಲು ಕಟ್ಟಿಗಿಯನ ಬಂಗಾರ ಲಾಟಿಯಾನ ಬಂಗಾರ ಲಾಟಿಯಾನ ಆದಿತ್ತು ಗಟ್ಟಿಯಾನ ಸಂಭಾಗರುವಾದಿ ಚಿನ್ನ ಸರ್ಸ ಸಬ ಕೊಡಿರಿ ಪೂರ್ಣ ತಿಳಸೋವೆ ಶಾಸ್ತ್ರದ ಚೆನ್ನ ಮನದಾಗಿಲ್ರಿ ಸಮಾಧಾನ ತರಿಶಾನು ವಿಷವನ ಮನದಾಗಿಲ್ರಿ ಸಮಾಧಾನ ಪರೇಶಾನು ಯೇಶವನ ಹಾಲಿನೊಳಗೆ ಹಾಕಿಯದನ ಕುಡಿ ಅಂತನು ಮಗಳಿಗಿನ್ನ ಹಾಲಿನೊಳಗೆ ಹಾಕಿಯದನ ಕುಡಿ ಅಂತನು ಮಗಳಿಗಿನ್ನ ಬಿಸ ಮೇಲ ಅನ್ನು ತಾನ ಬಿಸ ಮೇಲ ಅನ್ನು ತಾನ ಕುಡಿದಾಳು ರಂಬಿಯನ ಸುಖವಾದಿತು ಧ್ಯೇಯ ಚಿನ್ನ ಸರ್ಸ ಸಬ ಕೊಡಿರಿ ಪೂರ್ಣ ತಿಳಸೋವೆ ಶಾಸ್ತ್ರದ ಚಿನ್ನ ನೋಡಿ ಮಗಳ ಭಕ್ತಿಯನ ಶಿರ ಬಾಗಿ ಮಾಡನು ಶರಣ ನೋಡಿ ಮಗಳ ಭಕ್ತಿಯನ ಶಿರವಾಗಿ ಮಾಡದ ಶರಣ ಕಲ್ಮ ಓದಿ ಮುಸಲ್ಮೀನ ಆಗಿ ಮಾಡನು ಶರಣರ ಧ್ಯಾನ ಕಲ್ಮ ಓದಿ ಮುಸಲ್ಮೀನ ಆಗಿ ಮಾಡನು ಶರಣರ ಧ್ಯಾನ ಆಸಯ ತೀರ ಸತ್ಯವಾನ ಆಸಯ ತೀರ ಸತ್ಯವಾನ ಕಣ್ಣೂರೊಳಗ ನೆನಿದಾರಿನ ಅವರೇ ಘಾಕುವೆ ಮಲ್ಲಿಗೆ ಮಕನ ಸರ್ಸ ಸಬ ಕೊಡೆರೆ ಪೂರ್ಣ ತಿಳಸೋವೆ ಶಾಸ್ತ್ರದ ಚೆನ್ನ ರಾಮದುರ್ಗ ತಾಲೂಕ ಪೋಸ್ಟ ಸಂಗಳನ ಚಿಕ್ಕ ತಡಸಿ ಗುರವಿನ ಸ್ಥಾನ ರಾಮದುರ್ಗ ತಾಲೂಕ ಪೋಸ್ಟ ಸಂಗಳನ ರಾಮದುರ್ಗ ತಾಲೂಕ ಪೋಸ್ಟ ಸಂಗಳನ ಚಿಕ್ಕ ತಡಸಿ ಗುರುವಿನ ಸ್ಥಾನ ರಾಮದುರ್ಗ ತಾಲೂಕ ಪೋಸ್ಟ ಸಂಗಳನ ಚಿಕ್ಕ ತಡಸಿ ಗುರುವಿನ ಸ್ಥಾನ ಅಮೀರ್ ಹಮ್ಜಾರು ಮಾಡಿದ ಕವನ ವೈರಿ ಜನಕ ಬಡಿದಂಗ ಬಾಣ ಅಮೀರ್ ಹಮ್ಜಾರು ಮಾಡಿದ ಕವನ ವೈರಿ ಜನಕ ಬಡಿದಂಗ ಬಾಣ ಚಿಕ್ಕ ತಡಸಿ ನಮ್ಮ ಟಿಕಾಣ ಚಿಕ್ಕ ತಡಸಿ ನಮ್ಮ ಟಿಕಾಣ ಮಾರುತಿ ದೇವರ ಅಂತ ಕರುಣ ಸೇವಾ ಮಾಡುರು ಭಕ್ತ ಜನ ಸರ್ಸ ಸಬ ಕೊಡಿರಿ ಪೂರ್ಣ ಇಲ್ಲಿಯ ತನಕ ಜಮಖಂಡಿ ತಾಲೂಕು ಚಿಕ್ಕಪಡಸಲ್ಗಿಯ ಅಮೀರ್ ಸಾಬ್ ಫಕ್ರುದ್ದೀನ್ ಖಾಜಿ ಮತ್ತು ಸಂಗಡಿಗರಿಂದ ರಿವಾಯತ್ ಪದ ಕೇಳಿದಿರಿ. ಈಗ ತಿಕೋಟಾದ ಗೌರವ ಮಾದರ್ ಮತ್ತು ಸಂಗಡಿಗರಿಂದ ಒಂದು ಚೌರ್ಕಿ ಪದ. ಜಾಗ ಪಾವನ ಮಾಡ ಜಗದ